ಅತ್ತೆಯ ಮಗನಂದು ನಂಬಿ ನಿನ್ನನ್ನು ನನ್ನ ಬೆನ್ನಿಗೆ ಹಾಕಿಕೊಂಡದ್ದೇ ತಪ್ಪು. ಒವ್ವರಿ ಮೋಸದಿಂದ ಎನ್ನ ಕರಗಳನ್ನು ಕತ್ತರಿಸಿದೆಯಾ ನೀಚ? ಹಾ ಶಿವಶಿವ, ಈ ದುಷ್ಟ ಸೈನ್ಯವರ ಬಾಣವು ಎನ್ನ ಹೃದಯದಲ್ಲಿ ನಟ್ಟು ನನ್ನ ಉಸಿರು ಬಂದಾಗುತ್ತಾ ಬಂದಿತಲ್ಲ. ಹಾ ತಾತ ಜನನಿ. ಕರ್ಣ, ನಿನ್ನ ಸಹಾಯದಿಂದ ಈ ದುರ್ಲನಾದ ಅಭಿಮನ್ಯನು ಮರಣ ಹೊಂದಿದನು. ಇನ್ನು ನಡೇ ಹೋಗುವ. ಅಯ್ಯೋ ಶಿವಶಿವ, ಅಯ್ಯೋ ಶಿವಶಿವ. ಮಗು ಅಭಿಮನ್ಯವೇ, ಹೇಳುತ್ತೇನೆ ಕೇಳುವಂತವನಾಗು. ಜನನಿ ಏನಿರುವುದು ಹೇಳುವಂತವಳಾಗು. ಮಗನೇ ಮಾತಾಡೇನ, ಮಗನೇ ಮಾತಾಡೇನ, ಅಭಿಮನ್ಯವೇ ನೀನು ನಗು ನಗುತ ಮಾತಾಡೋ, ನಗು ನಗುತ ಮಾತಾಡೋ ಗಂಗಮ್ಮ ನೀನ. ನಿನ್ನ ಬಯಕೆ ಏನಿರುವುದು ಬೇಗನೆ ಹೇಳು.

ಪ್ರವೇಶ ಮಾಡಬೇಕೆಂದು ಪಂತ ಮಾಡಿರುವನಲ್ಲವೇ. ಅಂದ ಮೇಲೆ ಈಗ ಒಂದು ಪ್ರತಿಜ್ಞೆಯು ನಾಶವಾಯಿತು, ಇನ್ನು ಎರಡನೆಯ ಪ್ರತಿಜ್ಞೆಯನ್ನು ಪೂರ್ಣಗೈಯಲಿಕ್ಕೆ ಕೈಕೊಂಡಿರಬಹುದು. ನಡೆಯಿರಿ, ಸೂರ್ಯನು ಅಸ್ತಮಯವಾಗಿ ಅಖಂಡ ಒಂದು ತಾಸಾದರೂ ಆಗಿರಬಹುದು. ತಿಳಿಯಿತೇ ಕೌರವೇಶ್ವರ? ಸತ್ಯವು ಸೂರ್ಯಪುತ್ರ, ನೀನಾಡುವ ಮಾತು ಸತ್ಯವು. ಯಾಕಂದರೆ ಕ್ಷತ್ರಿಯರು ಆಡಿದ ಮಾತಿಗೆ ಕೇಳಬಾರದಂತೆ ಎಚ್ಚರದಿಂದಿರುತ್ತಾರೆ. ಅಂದ ಮೇಲೆ ಅರ್ಜುನನು ಅಗ್ನಿ ಪ್ರವೇಶ ಮಾಡಲಿಕ್ಕೆ ಪ್ರಾರಂಭಿಸಿರಬಹುದು. ನಡೆಯಿರಿ, ತಡಮಾಡದೆ ವೈರಿಯ ಮನವನ್ನು ನೋಡಲಿಕ್ಕೆ ಹೋಗುವ. ನಡೆ ಹೋಗುವ. ದಾನವೇಂದ್ರ, ಸೂರ್ಯನಿಲ್ಲದೆ ಆ ದೃಢನಾದ ಪಾರ್ಥನು ಎನ್ನ ಮೇಲೆ ಬಾಣಗಳನ್ನು ಬಿಡುವಂತಿಲ್ಲ. ನಾನಾದರೂ ಮನೆಯಲ್ಲಿ ಏಕೆ ಕೂಡಬೇಕು? ವೈರಿಯ ಮರಣವನ್ನು ನೋಡಲಿಕ್ಕೆ ಬರುತ್ತೇನೆ, ನಡೀರಿ. ಸಾರಥಿ, ಬೇಗನೆ ರಣಭೂಮಿಗೆ ರಥವನ್ನು ಬಿಡುವಂತವರ. ಪಂತ ಮಾಡಿದನಲ್ಲ, ಈಗ ಮಿಡುಕಿದರೆ ಆಗುವುದೇನು? ದೇವ, ಅಗ್ನಿಯಂತೂ ಪ್ರಜ್ವಲವಾಯಿತು, ನಿಮ್ಮ ಪಾದಗಳನ್ನು ತಂದಿರಿ, ನಮಸ್ಕಾರ ಮಾಡಿ ಅಗ್ನಿಯಲ್ಲಿ ಹಾರುವೆನು. ಅರ್ಜುನ, ಅಗ್ನಿ ಪ್ರವೇಶ ಮಾಡಬೇಕಾದರೆ ಹಾಗೆ ಮಾಡಬಾರದು. ಯಾಕಂದರೆ ಏನಿರುವುದು, ಸೂರ್ಯರಾದವರು ಆಯುಧ ಸಹಿತ ಕೈಯಲ್ಲಿ ಹಿಡಿದುಕೊಂಡು 5 ಸಾರಿ ಅಗ್ನಿ ಪ್ರದಕ್ಷಿಣೆ ಹಾಕಿ ನಂತರ ಅಗ್ನಿಯಲ್ಲಿ ಹಾರಬೇಕು. ತಿಳಿಯುತ್ತೇ ಪಾರ್ಥ? ಆಗಲಿ ಸ್ವಾಮಿ, ತಾವು ಹೇಳಿದಂತೆ ಮಾಡುತ್ತೇನೆ. ದೇವ ಅಗ್ನಿ ನಾರಾಯಣ, ಮಗನ ಮುಂದೆ ಸುಳ್ಳು ವಚನ ಮಾಡಿದ ಪರಮ ಪಾಪಿಯು ನಾನು, ನಿನ್ನ ಮೊರೆ ಹೋಗುವೆನು. ದೇವ, ನನ್ನ ಹಾಗೂ ನನ್ನ ಮಗನನ್ನು ಕೂಡಿಸುವ ಭಾಗ ನಿನ್ನದೇ ಇರುವುದು. ದೇವ, ಅಗ್ನಿ ಪ್ರದಕ್ಷಿಣೆ ಹಾಕಿದೆನು, ತಮ್ಮ ಪಾದಗಳನ್ನು ತನ್ನಿರಿ, ಅಗ್ನಿಯಲ್ಲಿ ಹಾರಿ ಪ್ರಾಣ ಬಿಡುವೆನು. ಪಪ್ಪನೇ ರವಿಕುಮಾರನಾದ ಕರ್ಣ, ನಿನ್ನ ವೈರಿಯು ತಾನಾಗಿಯೇ ಮಣ್ಣು ಪಾಲಾಗ ಹತ್ತಿರುವನು. ನೋಡು ನೋಡು ರವಿಕುಮಾರ. ಶಹಬ್ಬಾಸ್! ದುರ್ಯೋಧನ, ಈ ಪಾರ್ಥನಿಗೆ ಒಂದು ಮಾತು ಹೇಳುತ್ತೇನೆ. ಎಲೋ ಅರ್ಜುನ, ನಿನ್ನೆಯ ದಿವಸ ನನ್ನ ಮಿತ್ರನಾದ ಸೈಂಧವನನ್ನು ಕೊಲ್ಲುತ್ತೇನೆಂದು ಪಂತ ಮಾಡಿದ್ದೀಯಲ್ಲವೇ? ಹೌದು. ಅದೆಲ್ಲವೂ ಈಗ ಮಣ್ಣು ಪಾಲಾಯಿತೇ ಅರ್ಜುನ. ಕರ್ಣ, ಯತ್ನವಿಲ್ಲದಾಗ ಎಲ್ಲ ಹೃದಯದಲ್ಲಿ ನಿನ್ನ ವಾಕ್ಪಾಲವನ್ನು ಚುಚ್ಚಿದೆಯಾ ಮೂರ್ಖ? ಶಹಬ್ಬಾಸ್! ಮಾಡಲಿ, ಇನ್ನು ಸ್ವಲ್ಪ ಸೂರ್ಯನಿದ್ದರೆ ಹಲಿಡುತ್ತಿದ್ದೆ. ದೇವ, ಈ ನೀತನಾಡಿದ ನುಡಿಗಳನ್ನು ಕೇಳಲಾರೆ, ಬೇಗನೆ ಅಪ್ಪನೆಯನ್ನು ಕೊಡಿರಿ, ಅಗ್ನಿಯಲ್ಲಿ ಹಾಗೆ ಪ್ರಾಣ ಕಳೆದುಕೊಳ್ಳುವೆನು. ಪಾರ್ಥ, ಸ್ವಲ್ಪ ತಡೆ. ಏತಕ್ಕೆ? ಸೂರ್ಯನಿದ್ದರೆ ಸೈನ್ಯವನ್ನು ಕೊಲ್ಲುತ್ತಿದ್ದೀಯಾ ಅರ್ಜುನ? ದೇವ, ಮಿಂಚಿ ಹೋದ ಮಾತಿಗೆ ಚಿಂತಿಸಿ ಫಲವಿಲ್ಲ, ಸೂರ್ಯನಿದ್ದವಲ್ಲವೇ ಆ ಮಾತು. ಪ್ರಿಯ ಭಕ್ತನಾದ ಫಲ್ಗುಣ, ನಿನ್ನಂತ ಭಕ್ತ ಮರಣವಾಗಬಾರದೆಂದು ಏನು ಮಾಡಿದ್ರಿ? ನಾನು ಮುಂಚಿತವಾಗಿಯೇ ಮೋಸ ಮಾಡಿದವನು, ಆದ್ದರಿಂದಲೇ ದುರುಳ ಎಲ್ಲರೂ ನಿನ್ನ ಸಮ್ಮುಖಕ್ಕೆ ಬಂದಿರುವರು. ನೋಡು, ಸೂರ್ಯನಿಗೆ ಮರೆ ಮಾಡಿದ ಚಕ್ರವನ್ನು ತೆಗೆಯುತ್ತೇನೆ. ಇನ್ನೂ ಸೂರ್ಯನಿರುವನು, ಬೇಗನೆ ಸೈಂಧವನ ಮೇಲೆ ಬಾಣ ಪ್ರಯೋಗ ಮಾಡು. ಎಲ್ಲಿ ಎಲ್ಲಿ ಆದುಗಳನಾದ ಸೈಂಧವ, ಎಲ್ಲೋ ದುಗುಮನಾಂದ, ಬೇಗನೆ ಯುದ್ಧಕ್ಕೆ ನಿಲ್ಲುವಂತವನಾದ.